ಅಂಶಗಳಿಂದ ಈ ಪ್ರಾಣಿಜನ್ಯ ರೋಗ ಹರಡಲಿಕ್ಕೆ ಸಾಧ್ಯತೆ ಅಂತ ತಿಳಿಸ್ಕೊಟ್ರೆ, ಮತ್ತು ಇವನ್ನ ತಡೆಗಟ್ಟುವಲ್ಲಿ ಪ್ರಾಣಿ ಪಾಲಕರು ಯಾವ ರೀತಿ ಒಂದು ಮುನ್ನೆಚ್ಚರಿಕೆ ಮತ್ತು ಪಾತ್ರ ವಹಿಸ್ಬೇಕಂತ್ರಿ? ಈಗ ಪ್ರಾಣಿ ಪಾಲಕರದು ಬಹಳ ದೊಡ್ಡ ಪಾತ್ರ ಐತೆ ನೋಡ್ರಿ ಇದ್ರಾಗ. ಏನಂತಂದ್ರ ವೈಯಕ್ತಿಕ ಶುಚಿತ್ವ ಕಾಪಾಡ್ಕೋಬೇಕ್ರಿ, ಇದು ಬಹಳ ಮುಖ್ಯವಾಗಿರುತ್ತೆ. ಈಗ ನಾವೇನ್ ಮಾಡ್ತೀವಿ, ಸಗಣಿ ಹಿಂಡಿ ಎಲ್ಲಾ ಸ್ವಚ್ಛ ಮಾಡ್ತೇವೆ. ಅದು ಅಷ್ಟೇ ಅಲ್ದೇನ ಜಾನುವಾರು ಸಂಬಂಧಪಟ್ಟ ಇನ್ನ ಏನೋ ಚಟುವಟಿಕೆ ಇರಬಹುದ್ರಿ, ಮೈ ತೊಳಸೋದಾಯ್ತು, ಏನೋ ಅದಕ್ಕೆ ಔಷಧಿ ಕುಡಿಸೋದಾಯ್ತು, ಅದ್ರದ್ದೆಲ್ಲ ಸ್ವಚ್ಛ ಮಾಡಿದೆ ಆದ್ಮೇಲೆ ಕೈ ಕಾಲು ಸರಿಯಾಗಿ ತೊಳ್ಕೋಬೇಕ್ರಿ ಸೋಪ್ ಹಚ್ಚಿ. ಇದು ಬಹಳ ಮುಖ್ಯ, ಚಲೋತ್ನಾಗಿ ತೊಳ್ಕೊಳ್ಬೇಕು ಸೋಪ್ ಹಚ್ಚಬೇಕು. ಕೈಯಲ್ಲೆಲ್ಲ ಉಗುರು ಇರಬಾರ್ದು. ಇಂಥವೆಲ್ಲ ಆದ್ಮೇಲೆ ಕೈ ಕಾಲು ತೊಳೆದ್ಮೇಲೂ ಸಮಾಧಾನ ಆಗ್ಲಿಲ್ಲ, ಸರಿ ಅನಿಸ್ಲಿಲ್ಲ ಅಂದ್ರೆ ಚಳಕ ಮಾಡ್ಬೇಕ್ರಿ ಸ್ವಚ್ಛ ಹಂಗೆ. ಮತ್ತ ಈ ಜಾನುವಾರು ಕೊಟ್ಟಿಗೆಗಳ ಒಳಗ ಆಹಾರ ಸೇವನೆ ಮಾಡಬಹುದು, ಇದು ಬಹಳ ಮುಖ್ಯ. ನಮ್ಮ ರೈತ ಬಂದ್ರೆ ಗಮನಿಸಬೇಕು, ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡುವಂತ ಸಮಯದೊಳಗೆ ಜಾನುವಾರುಗಳ ಕೊಟ್ಟಿಗೆಯಲ್ಲಿ ಕುಳಿತು ಊಟ ಮಾಡೋದಾಗ್ಲಿ ಅಥವಾ ಏನೋ ತಿನ್ನೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ. ಆಮೇಲೆ ಊಟ ಮಾಡೋದಕ್ಕಿಂತ ಮೊದಲು ಕೈ ಕಾಲು ಸರಿಯಾಗಿ ತೊಳಿಬೇಕು. ಅದು ಜಾನುವಾರುಗಳ ಚಟುವಟಿಕೆ ಮಾಡದಿರಲಿ ಅಂದ್ರೆ ಇದೊಂದು ರೂಢಿ ಹಾಕೊಂಡ್ ಬಿಡ್ಬೇಕು, ಇದು ಒಂದು ರೂಢಿ ಹಾಕ್ಬೇಕು. ಆಮೇಲೆ ಅದು ಅಲ್ದನ ಜಾನುವಾರು ಕೊಟ್ಟಿಗೆ ಆಯ್ತು ನೋಡ್ರಿ, ನಾವು ಯಾವಾಗ್ಲೂ ಸ್ವಚ್ಛವಾಗಿ ಇಟ್ಕೋಬೇಕು, ಅದನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸ್ತಾನೆ ಇರ್ಬೇಕು. ಆಮ್ಯಾಗ ಜಾನುವಾರುಗಳ ಸಂದಣಿ ಆಗದಾನ ಅಂದ್ರ ಬಹಳಷ್ಟು ಜಾನುವಾರುಗಳನ್ನ ತಂದು ಒಂದೇ ಜಾಗದಾಗ, ಕಡಿಮೆ ಜಾಗದಾಗ ಹೆಚ್ಚಿಗೆ ಜಾನುವಾರು ಇಡಬಾರ್ದು. ಅವಕ್ಕೆಲ್ಲ ಗಾಳಿ ಆಡಬೇಕು, ಬೆಳಕು ಅಂತವೆಲ್ಲ ಬಳು ಅಂತ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಕೋಬೇಕು. ಆಮೇಲೆ ಮಾಂಸ ಹಾಲು ಮೀನು ಇವನ್ನೆಲ್ಲ ಸೇವನೆ ಮಾಡುವಾಗ ಸರಿಯಾಗಿ ಕಾಯಿಸ್ಬೇಕು, ಕುದಿಸ್ಬೇಕು, ಮತ್ತು ಅವನ್ನ ಸಂಸ್ಕರಣೆ ಸರಿಯಾಗಿ ಮಾಡಿ ಆಮೇಲೆ ಊಟ ಮಾಡಬೇಕು. ಈಗ ಕೆಲವೊಬ್ರು ಹಸಿ ಹಾಲೆ ಕುಡಿತಾರ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇಲ್ಲ, ಅದು ಒಂದು ನೋಡ್ರಿ ಒಂದು ತಪ್ಪು ಗ್ರಹಿಕೆ. ಏನಂತಂದ್ರ ಡೈರೆಕ್ಟ್ ಏನು ಕೆಚ್ಚಲದಿಂದ ಹಂಗೆ ಬಂದ ತಕ್ಷಣ ಕುಡಿತಾರ, ಅದು ತಪ್ಪು. ದಯವಿಟ್ಟು ಗಮನಿಸ್ರಿ, ಹಸಿ ಹಾಲು ಯಾವತ್ತು ಕುಡಿಬಾರ್ದು, ಅದು ಕುದಿಸಿ ಆರಿಸಿ ಕುಡಿಬೇಕು. ಕುದಿಸಿ ಆರಿಸಿ ಕುಡಿಬೇಕು, ಯಾಕಂತಂದ್ರ ಹಾಲೊಳಗ ಸುಮಾರು ಬ್ಯಾಕ್ಟೀರಿಯಾಗಳು ಇರ್ತಾವ್ರಿ. ನಾ ಆಗಲೇ ಕಂದು ರೋಗ ಹೇಳ್ದೆ, ಟಿಬಿ ಹೇಳ್ದೆ, ಕ್ಷಯ ರೋಗ, ಅವೆಲ್ಲ ಅಂತ ರೋಗಗಳು ಬರೋ ಸಾಧ್ಯತೆ ಹೆಚ್ಚಿಗೆ. ಅವ್ರಿ ಸರ್ಕ್ಲಿಂಗ್ ಡಿಸೀಸ್ ಅಂತೀವಿ, ಅದು ಸುತ್ತು ರೋಗ, ಲಿಸ್ಟೀರಿಯೋಸಿಸ್, ಅದು ಬರೋದು ಸಾಧ್ಯತೆ ಇದೆ ರೀ. ಈಗ ಮತ್ತೆ ಜಾನುವಾರುಗಳಿಗೆ ನೋಡ್ರಿ, ನಿಯಮಿತವಾಗಿ ಜಳಕ ಮಾಡಿಸಿ ಸ್ವಚ್ಛವಾಗಿ ಇರಿಸ್ಬೇಕು. ಮತ್ತೆ ಕೊಟ್ಟಿಗೆಯಿಂದ ಹೊರಗೆ ಹೋಗುವ ನೀರು, ಅದೇನು ಮೋರಿ ಚರಂಡಿ ವ್ಯವಸ್ಥೆ ಇರ್ತೈತಲ್ಲ, ಸರಿಯಾಗಿ ಜರನೆ ಹರಿದು ಹೋಗುವ ಹಂಗೆ ಇರಬೇಕು. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ನೀರು ನಿಲ್ಲಾರ್ದಂಗ ನೋಡ್ಕೋಬೇಕು. ಇದು ಕಾರಣದಿಂದ ಏನಾಗ್ತದ, ಸೊಳ್ಳೆ ಮತ್ತ ಇತರೆ ಕೀಟಗಳ ಬಾಧೆಗಳನ್ನ ನಾವು ತಪ್ಪಿಸ್ದಂಗ ಆಗ್ತದ. ಆದ್ರೆ ಒಟ್ಟು ಕೊಟ್ಟಿಗೆ ಸುತ್ತಮುತ್ತ ಒಟ್ಟು ಎಲ್ಲಿ ನೀರು ನಿಲ್ಬಾರ್ದು, ನೀರು ನಿಲ್ಬಾರ್ದು ಅಂತ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಮತ್ತ ಸಾಕು ಪ್ರಾಣಿಗಳು ಯಾರ ಮನೆಯಾಗ ಇರ್ತಾವ, ನಾಯಿ ಆಗ್ಲಿ ಬೆಕ್ಕಾಗ್ಲಿ, ಮತ್ತ ಯಾರ ಮನೆಯಲ್ಲಿ ಜಾನುವಾರು ಇರ್ತಾವ, ಎಮ್ಮೆ ಆಕಳು ಎತ್ತು ಕುರಿ ಮೇಕೆ, ಇವಕ್ಕೆಲ್ಲ ಕಾಲ ಕಾಲಕ್ಕೆ ಸರಿಯಾಗಿ ಲಸಿಕೆ ಹಾಕಿಸ್ಬೇಕು. ಈಗ ಕಾಲು ಮತ್ತು ಬಾಯಿ ಬೇನೆ, ಗಂಟಲು ಬೇನೆ, ಚಪ್ಪೆ ಬೇನೆ, ಇಂಥವೆಲ್ಲ ರೋಗಕ್ಕೆ ಸರಿಯಾಗಿ ಲಸಿಕೆ ಹಾಕಿಸ್ಬೇಕು ನಾವು. ಮತ್ತೆ ಪಶುವೈದ್ಯರಿಂದ ಕಾಲ ಕಾಲಕ್ಕೆ ಸಲಹೆ ಸೂಚನೆ ಪಡಿಬೇಕು. ಏನೋ ಒಂದು ಸಮಸ್ಯೆ ಆಯ್ತು, ಏನು ತಿಳಿಲಿಲ್ಲ, ಅಲ್ಲಿ ಪಶುವೈದ್ಯರು ಹತ್ತಿರದ ಪಶುವೈದ್ಯರಿಗೆ ಹೋಗಿ ಭೇಟಿಯಾಗಿ ಹಿಂಗ ಹಿಂಗ ಸಮಸ್ಯೆ ಆಗಿದ, ಏನ್ ಮಾಡ್ಬೇಕು, ಏನಿಲ್ಲ, ತಿಳಿತಾ ಇಲ್ಲ ಅಂತೇಳಿ ಅವರಿಂದ ನಾವು ಸಲಹೆ ಸೂಚನೆಗಳನ್ನ ತಗೋಬೇಕು. ಡಾಕ್ಟರ್, ಇನ್ನೊಂದು ಬಹಳ ಮುಖ್ಯವಾಗಿರುವ ಪ್ರಶ್ನೆ ಏನಂತಂದ್ರೆ, ಪ್ರಾಣಿಜನ್ಯ ರೋಗಗಳನ್ನ ತಡೆಗಟ್ಟುವಲ್ಲಿ ವೈದ್ಯರು ಮತ್ತು ಪಶುವೈದ್ಯರ ಪಾತ್ರ ಏನದಂತ್ರಿ? ಈಗ ನೋಡ್ರಿ, ಪ್ರಾಣಿಜನ್ಯ ರೋಗಗಳು ಪ್ರಾಣಿ ಮತ್ತು ಮನುಷ್ಯರಿಗೆ ಇಬ್ಬರಿಗೂ ಬರೋ ಸಾಧ್ಯತೆ ಇರೋದ್ರಿಂದ ವೈದ್ಯರು ಆಯ್ತು ಮತ್ತು ಪಶುವೈದ್ಯರು ಆಯ್ತು, ಇವರ ಇಬ್ಬರ ನಡುವಿನ ಸಂಪರ್ಕ ಬಹಳ ಮುಖ್ಯವಾಗಿದೆ. ಮತ್ತ ಯಾವಾಗ ರೋಗೋದ್ರೇಕ ಆಗತ್ ನೋಡ್ರಿ, ಅಂದ್ರೆ ಏನೋ ಒಂದು ರೋಗ ಕಾಣಿಸ್ಕೊಂಡಾಗ ಇಬ್ರು ಕೂಡಿ ಕೆಲಸ ಮಾಡ್ಬೇಕ್ರಿ, ಅಂದ್ರೆ ತ್ವರಿತಗತಿಯೊಳಗ ರೋಗದ ಪತ್ತೆ ಹಚ್ಚಬೇಕು, ಮತ್ತ ಚಿಕಿತ್ಸೆ ಮಾಡ್ಬೇಕು, ಮತ್ತ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಇದು ಬಹಳ ಮುಖ್ಯ, ಬಹಳ ಮುಖ್ಯ ರೀ. ಅಂದ್ರೆ ತ್ವರಿತಗತಿಯೊಳಗ ಏನೋ ಒಂದು ಅವ್ರ ಆಕ್ಷನ್ ತಗೊಳಕ ಅನುಕೂಲ ಆಗ್ತದೆ. ಹೌದು. ಆಮೇಲೆ ಬಳಲುತ್ತಿರುವ ಜಾನುವಾರುಗಳು, ಯಾವಕ ರೋಗ ಬಂದದ ಜಾನುವಾರುಗಳಿಗೆ ಆಯ್ತು ಮತ್ತ ಮನುಷ್ಯರಿಗೂ ಆಯ್ತು, ಇತರೆ ವ್ಯಕ್ತಿಗಳಿಂದ ಮತ್ತೆ ಜಾನುವಾರುಗಳಿಂದ ಬೇರ್ಪಡಿಸಬೇಕು. ಇದನ್ನು ಬಹಳ ಮುಖ್ಯವಾಗಿರುತ್ತೆ, ಬೇರ್ಪಡಿಸಿ ಸರಿಯಾದ ಒಂದು ಚಿಕಿತ್ಸೆ ಕೊಡಬೇಕು, ಮತ್ತ ಕಾಲ ಕಾಲಕ್ಕೆ ಲಸಿಕೆ ಹಾಕಿಸಬೇಕು. ಮತ್ತ ರೋಗೋದ್ರೇಕದ ಬಗ್ಗೆ ಪ್ರಾಣಿ ಪಾಲಕರ ಜೊತೆ ಸುದೀರ್ಘವಾಗಿ ಚರ್ಚೆ ನಡೆಸಬೇಕ್ರಿ ಪಶುವೈದ್ಯರು. ಮತ್ತೆ ಯಾವುದೇ ಒಂದು ಏನು ಲಸಿಕೆ ಹಾಕೋದಾಯ್ತು ಮತ್ತ ಈ ಚಿಕಿತ್ಸೆ ಹಾಕೋದಾಯ್ತು, ಪ್ರಕಟಣೆ ಮತ್ತ ಡಂಗೂರ ಹೊಡೆಸುವ ಮೂಲಕ ಜನ ಜಾಗೃತಿ ಮೂಡಿಸಬೇಕ್ರಿ. ಅಂತಂದ್ರ ಬಹಳ ಮುಖ್ಯವಾಗಿರುವಂತಂದ್ರೆ ನಾವು ಸ್ವಚ್ಛತೆ ವೈಯಕ್ತಿಕವಾಗಿ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ತಾವು ಹೇಳ್ತಾ ಇದ್ರಿ. ರೈತ ಬಂದವರೇ, ತಾವು ಇದುವರೆಗೆ ಕೇಳಿದ್ರಲ್ಲ ಡಾಕ್ಟರ್ ಅರುಣ್ ಕರಾಟೆ ಅವರು ಬಹಳ ಒಳ್ಳೆ ರೀತಿಯಿಂದ ಈ ಪ್ರಾಣಿಜನ್ಯ ರೋಗಗಳು ಏನೇನದವ, ಯಾವ ರೀತಿ ಹರಡ್ತಾವ, ಅದಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ತಾವು ತಗೊಳ್ಬೇಕು ಅನ್ನೋದನ್ನ ಬಹಳಷ್ಟು ತಿಳಿಸ್ಕೊಟ್ರೆ. ಇನ್ನ ಡಾಕ್ಟರ್, ಈಗ ಒಂದು ಕಾರ್ಯಕ್ರಮ ಕೇಳ್ತಾ ಇರುವಂತವ್ರು ತಮ್ಮನ್ನ ಸಂಪರ್ಕ ಮಾಡಬೇಕು, ಇನ್ನು ತಮ್ಮ ಜೊತೆಗೆ ಮಾತಾಡ್ಬೇಕು ಅಂತಂದ್ರೆ ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಸರ್? ಹಾ, ನನ್ನ ಫೋನ್ ನಂಬರ್ 9739679897. ರೈತ ಬಂದ್ರೆ ಇನ್ನೊಂದ್ಸಲ ನಾನು ಡಾಕ್ಟರ್ ಅರುಣ್ ಅವ್ರ ನಂಬರ್ ಹೇಳ್ತೀನಿ ನೋಡ್ರಿ, 9739679897. ರಿಪೀಟ್ ಮಾಡ್ತೀನಿ ನೋಡ್ರಿ, 9739679897. ಈ ಮೊಬೈಲ್ ನಂಬರ್ಗೆ ನೀವು ಮಾತಾಡಿ ಅವ್ರ ಜೊತೆಗೆ ಪ್ರಾಣಿ ಜನ್ಯ ರೋಗಗಳು ಅಲ್ಲದೆ ಬೇರೆ ಯಾವುದೇ ವಿಷಯದ ಬಗ್ಗೆನೂ ನೀವು ಚರ್ಚೆ ಮಾಡ್ಬೋದು. ಇಷ್ಟೆಲ್ಲ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಡಾಕ್ಟರ್ ಅರುಣ್ ಕರಾಟೆ ಅವರಿಗೆ, ಆಕಾಶವಾಣಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಪ್ರಾಣಿಜನ್ಯ ರೋಗಗಳು ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳು ಕುರಿತು ಡಾಕ್ಟರ್ ಅರುಣ್ ಕರಾಟೆ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ರಾಜೇಂದ್ರ ಕುಲಕರ್ಣಿ. ಏನವ್ವ, ಎರಡು ವಾರದಿಂದ ಕೆಮ್ಮಲು ನಿಂತ ಇಲ್ಲ, ಕಫ ಜೊತೆ ರಕ್ತ ಹೋಯ್ತು ಅಂತೀಯ? ರಾತ್ರಿ ಎಲ್ಲ ಜ್ವರ ಕಾಯ್ತದೆ, ಹಸಿವೆ ಆಗಲ್ಲ ಅಂತೀನಿ. ನಂಗೆ ಯಾಕೋ ಅನುಮಾನ ಕಣವ್ವ, ಏನಾದ್ರೂ ಕ್ಷಯರೋಗ ಇರ್ಬೋದಾ ಅಂತ. ಶಾನೆ ಕಾಸ್ ಖರ್ಚು ಬಂತಲ್ಲ ನಿನಗೆ. ಕ್ಷಯರೋಗಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಉಚಿತ ಅಂತ ಆಶಕ್ಕ ಹೇಳೈತೆ, ನಾಳೆನೆ ಕರ್ಕೊಂಡು ಹೋಯ್ತೀನಿ. ಜುಲೈ 2 ರಿಂದ 13 ರವರೆಗೆ ರಾಜ್ಯಾದ್ಯಂತ ಕ್ಷಯರೋಗ ಪತ್ತೆ ಹಚ್ಚುವಿಕೆ ಮತ್ತು ಚಿಕಿತ್ಸಾ ಆಂದೋಲನ. ಕ್ಷಯರೋಗ ಪರೀಕ್ಷೆ ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮಾ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಭ್ರೂಣಲಿಂಗ ಪತ್ತೆ ಮಾಡುವವರಿಗೂ ಒತ್ತಾಯಿಸುವವರಿಗೂ ಜೈಲು ಶಿಕ್ಷೆ ಜೊತೆಗೆ ದಂಡ ವಿಧಿಸಲಾಗುತ್ತದೆ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಇರುವ ಪ್ರಯೋಗಾಲಯಗಳ ನೋಂದಣಿ ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಮನ್ ಮನೆಗೂ ಗಂಗೆ ಯೋಜನೆನಾಗೆ ಗ್ರಾಮದ ಪ್ರತಿಯೊಬ್ಬರಿಗೂ ಶುದ್ಧ ಸುರಕ್ಷಿತ ಕುಡಿಯೋ ನೀರು ಕೊಡೋಕೆ ಪ್ರತಿ ಮನೆಗೂ ನಳ ಸಂಪರ್ಕ ಮಾಡಲಾಗ್ತಾ ಐತೆ. ಅದಕ್ಕೆ ಗ್ರಾಮ ಕ್ರಿಯಾ ಯೋಜನೆಯಲ್ಲಿ ನಮ್ಮ ಹಳ್ಳಿನಲ್ಲಿ ಎಷ್ಟು ರಸ್ತೆಗಳಿದಾವೆ, ನೀರಿನ ಮೂಲಗಳು ಎಷ್ಟಿವೆ, ನಳ ಸಂಪರ್ಕ ಯಾರ್ಯಾರಿಗೈತೆ ಅಂತ ಗುರುತಾಕಿ ಗ್ರಾಮದ ನೀಲಿ ನಕ್ಷೆ ತಯಾರಿಸಕ್ಕೆ ಗ್ರಾಮದವರೆಲ್ಲರೂ ಸಹಕರಿಸಬೇಕು. ಯೋಜನೆಗೆ ಸರ್ಕಾರ 1 ರೂಪಾಯಿ ಖರ್ಚು ಮಾಡಿದ್ರೆ ಅದರಲ್ಲಿ ಸಮುದಾಯ 10 ಪೈಸೆ ಬರಿಸಬೇಕು. ನಮ್ಮ ಗ್ರಾಮ ನಮ್ಮ ಜವಾಬ್ದಾರಿ. ಇದು ಗ್ರಾಮೀಣ ಕುಡಿಯೋ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 571 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಆನಂದ ನಾಗಪ್ಪ ಮತ್ತು ಸಂಗಡಿಗರಿಂದ ಕಿನ್ನರ ಜೋಗಿ ಪದಗಳು. ಕರುಣಾಳು ಕೃಪೆ ಮಾಡು ಶಿವಲಿಂಗವೇ, ದಯತೋರು ಗುರುದೇವ ಪೂಜಿಸುವೆ ಮಾಲಿಂಗವೇ, ಕರುಣಾಳು ಕೃಪೆ ಮಾಡು ಶಿವಲಿಂಗವೇ, ಕರುಣಾಳು ಕೃಪೆ ಮಾಡು ಶಿವಲಿಂಗವೇ. ಹಗಲಿರುಳು ನಿಮ್ಮನ್ನೇ ಭಜಿಸುವೆವೋ,

ಮಲ್ಲ ಗಂಡ ಸಾಹಿಣತಿ ಮಾತ ಕೇಳಿ ತಾಯಿನ ಕಟ್ಟಿದ ಕಮಳಾಗ ಬಡ ಬಡ ಬಂದು ಬೀಸಿ ಒಗದನ ಊರ ಹೊರಗಿನ ಬಾವ್ಯಾಗ ಅಮ್ಮ ಮಾಡಿದ ಪುಣ್ಯ ಬಂದಿತು ಶಿವ ಇಳದನ ಅಲ್ಲಿಗೆ ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ ಬಾವಿನ ಹೆಣ ಕಡಿಗೆ ತೆಗೆದು ಮುದುಕಿನ ಕೆಳತಾರಾವಾಗ ಅಮ್ಮ ಮಾಡಿದ ಪುಣ್ಯ ಒದಗಿತು ಶಿವ ಇಳದನು ಅಲ್ಲಿಗೆ.